ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 5:30:12. ಈಗ ಕೇಳಿ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮದ ವಿಷಯ ಇತಿಹಾಸ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 2452528, ಎಸ್ಟಿಡಿ ಕ್ರಮಾಂಕ 08172. ಪ್ರೀತಿಯ ಕೇಳುಗರೆ, ತಮಗೆಲ್ಲರಿಗೂ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಮೊದಲ ಕರೆ ಯಾರದ್ದು ಅಂತ ನೋಡೋಣ. ಹಾಗೆ ನಾವು ಈ ಕಾರ್ಯಕ್ರಮದಲ್ಲಿ ಕೇಳುವ ಪ್ರಶ್ನೆಗೆ ಸರಿ ಉತ್ತರ ನೀಡಿದರೆ ಮಾತ್ರ ಮುಂದಿನ ಪ್ರಶ್ನೆಯನ್ನ ಕೇಳಲಾಗುವುದು. ಬೇಗ ಬೇಗನೆ ನಾವು ಕೇಳುವ ಪ್ರಶ್ನೆಗೆ ಉತ್ತರ ನೀಡಿ. ನಮ್ಮ ಮೊದಲ ಪ್ರಶ್ನೆ, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ನೋಡೋಣ. ಈ ಒಂದು ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನ ನೀಡುತ್ತಾರೆ ಎನ್ನದಾಗಿ ನೋಡೋಣ. ಇವತ್ತು ಇತಿಹಾಸ, ಇವತ್ತಿನ ರಸಪ್ರಶ್ನೆಯ ವಿಷಯ ಇತಿಹಾಸ ಆಗಿರೋದ್ರಿಂದ ಇತಿಹಾಸದ ಪಿತಾಮಹ ಯಾರು ಎಂಬುದಾಗಿ ಮೊದಲ ಪ್ರಶ್ನೆಯಾಗಿದೆ. ಹಲೋ, ಹಲೋ, ಮಾತನಾಡಿ. ಕೇಳುಗರೆ, ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಹೇಳುತ್ತಿದ್ದೇನೆ. 2452258, ಎಸ್ಟಿಡಿ ಕ್ರಮಾಂಕ 08172. ಹಲೋ, ಹಲೋ, ಹಲೋ, ಮಾತನಾಡಿ. ಹಲೋ, ನಮಸ್ಕಾರ ಸರ್. ನಮಸ್ತೆ. ಎಂ ಪಿ ರೇಣುಕಾ ಅಂತ ಹೇಳಿ ತಾಲೂಕು ಮಲೆನಾಡಿಂದ ಸರ್. ಎಂ ಪಿ ರೇಣುಕಾ ಅವರೇ, ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮ್ಮ ಮೊದಲ ಪ್ರಶ್ನೆ ಕೇಳಿಸ್ಕೊಂಡ್ರ? ಕೇಳಿ ಸರ್. ಇವತ್ತಿನ ವಿಷಯ ಇತಿಹಾಸ ಆಗಿತ್ತು, ಹಾಗಾಗಿ ಮೊದಲ ಪ್ರಶ್ನೆ, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸರ್, ಏನ್ ಸರ್? ಇತಿಹಾಸದ ಪಿತಾಮಹ ಸರಿನಾ ಸರ್? ಯಾರು? ಹೆರೋಡಾಟಸ್. ವೆರಿ ಗುಡ್, ಕರೆಕ್ಟ್ ಆದಂತಹ ಆನ್ಸರ್ ಅನ್ನ ಕೊಟ್ಟಿದ್ರಿ. ಇತಿಹಾಸದ ಪಿತಾಮಹ ಹೆರೋಡಾಟಸ್ ಎಂಬುದಾಗಿ ಹೆರೋಡಾಟಸ್ ಅವರನ್ನ ಕರೀತಾರೆ. ಇವರು ಪ್ರಾಚೀನ ಗ್ರೀಕ್ ಇತಿಹಾಸಕಾರರಾಗಿದ್ದಾರೆ. ಹಾಗೆ ಇವರ ಜನನ ಗ್ರೀಕ್ ನಲ್ಲೇ ಆಗತ್ತೆ. ಕ್ರಿಸ್ತ ಪೂರ್ವ 484 ಇವರ ಜನನ ಆಗತ್ತೆ. ಹಾಗೆ ಇವರ ಪ್ರಖ್ಯಾತ ಗ್ರಂಥ ಹಿಸ್ಟೋರೀಸ್ ಎಂಬುದಾಗಿ ಇವರ ಒಂದು ಪ್ರಖ್ಯಾತ ಗ್ರಂಥ ಆಗಿತ್ತು. ಓಕೆನಾ? ಹಲೋ, ಈಗ ನಿಮಗೆ ಎರಡನೇ ಪ್ರಶ್ನೆ ಕೇಳಿ ಸರ್. ಈಗ ನಾವು ಹಾಸನ ಜಿಲ್ಲೆಯಲ್ಲಿದ್ವಿ, ಹಾಗಾಗಿ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಇತಿಹಾಸದ ಪ್ರಶ್ನೆಗಳನ್ನು ಕೇಳ್ತೀನಿ. ಹಾಸನದ ಹಳೆಬೀಡು ಮತ್ತು ಬೇಲೂರಿನಲ್ಲಿ ಆಳ್ವಿಕೆ ಮಾಡಿದ ರಾಜಮನೆತನ ಯಾವುದು? ಹೊಯ್ಸಳರು ಸರ್. ಸರಿನಾ ಸರ್? ಹೊಯ್ಸಳರ ವಿಷ್ಣು ಬಿಟ್ಟಿದೇವ. ಕರೆಕ್ಟ್, ಕರೆಕ್ಟ್. ಹೊಯ್ಸಳ ವಂಶ ಬಿಟ್ಟಿದೇವ, ಬಲ್ಲಾಳ, ಎರೆಯಂಗ, ಎಚ್ಚಲಾದೇವಿ ಅವ್ರ ಗ್ರೂಪ್, ಹೊಯ್ಸಳರ ಇತಿಹಾಸ ಸರ್. ವೆರಿ ಗುಡ್, ವೆರಿ ಗುಡ್. ಚೆನ್ನಾಗಿ ಇತಿಹಾಸವನ್ನ ತಿಳ್ಕೊಂಡಿದ್ರಿ ರೇಣುಕಾ. ಹಾಗೆ ಮುಂದಿನ ಪ್ರಶ್ನೆ ಕೇಳಿ ಸರ್. ಹಳೆಬೀಡು ಈ ಊರಿನ ಮೊದಲ ಹೆಸರು ಯಾವುದು? ಸರ್, ಇದು ದ್ವಾರ ಸಮುದ್ರ ಅಂತ ಹೇಳಿಬಿಟ್ಟು ಅದೇ ಹಳೆಬೀಡಿನ ಹಳೆಯ ಹೆಸರು ಸರ್. ಕರೆಕ್ಟ್, ಕರೆಕ್ಟ್. ಕರೆಕ್ಟ್ ಆದಂತಹ ಆನ್ಸರ್ ಅನ್ನ ಹೇಳಿದ್ರಿ, ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ನಮ್ಮ ಮೊದಲ ಕೇಳುಗರು 3 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಹೇಳಿದ್ದಾರೆ. ಹಾಗೆ ಮುಂದಿನ ಪ್ರಶ್ನೆಯನ್ನ ಹೇಳ್ತೀನಿ, ಹಾಗೆ ಕೇಳಿಸ್ಕೊಂಡಿರಿ. ಯಶೋಧರ ಚರಿತೆ ಎಂಬ ಪ್ರಸಿದ್ಧ ಕೃತಿಯ ರಚನಾಕಾರರು ಯಾರು? ಯಶೋಧರ ಚರಿತೆ ಎಂಬ ಪ್ರಸಿದ್ಧ ಕೃತಿಯ ರಚನಾಕಾರರು ಯಾರು? ಹಲೋ, ಹಲೋ, ಹಲೋ, ಹೇಳಿ, ಮಾತನಾಡಿ, ಮಾತನಾಡಿ. ಹಲೋ ಸರ್, ನಮಸ್ತೆ. ಶ್ರವಣಬೆಳಗೊಳದಿಂದ ಗೀತಾ ವಸಂತ್ ಕುಮಾರ್. ಗೀತಾ ವಸಂತ್ ಕುಮಾರ್ ಅವರೇ, ನಿಮಗೆ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್ ಸರ್. ಈಗ ಒಂದು ಪ್ರಶ್ನೆಯನ್ನ ಹೇಳಿದೆ, ಕೇಳಿಸ್ಕೊಂಡ್ರ? ಸರ್, ಅದು ಶುದ್ಧೋದನ ಸರ್. ಯಶೋಧರ ಚರಿತೆ ಎಂಬ ಪ್ರಸಿದ್ಧ ಕೃತಿಯ ರಚನಾಕಾರರು ಯಾರು ಎಂಬುದಾಗಿ ಕೇಳಿದ್ದೆ. ಶುದ್ಧೋದನ. ತಪ್ಪಾಗಿದೆ, ನಿಮ್ಮ ಉತ್ತರ ತಪ್ಪಾಗಿದೆ. ಓಕೆ, ನೆಕ್ಸ್ಟ್ ಟ್ರೈ ಮಾಡಿ. ಸ್ನೇಹಿತರೆ, ಕೇಳಿಸ್ಕೊಳ್ಳಿ ಮತ್ತೊಮ್ಮೆ ಪ್ರಶ್ನೆಯನ್ನ. ಯಶೋಧರ ಚರಿತೆ ಎಂಬ ಪ್ರಸಿದ್ಧ ಕೃತಿಯನ್ನ ರಚಿಸಿದಂತಹ ವ್ಯಕ್ತಿ ಯಾರು ಎಂಬುದಾಗಿತ್ತು ನಮ್ಮ ಪ್ರಶ್ನೆ. ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ರಸಪ್ರಶ್ನೆಯ ನೇರ ಫೋನ್ ಇನ್ ಕಾರ್ಯಕ್ರಮ ಆಗಿದೆ. ಹಲೋ, ಹಲೋ, ಮಾತನಾಡಿ. ಹಲೋ, ಹಲೋ. ಓಕೆ, ನಮ್ಮ ಸ್ನೇಹಿತರು ಮಾತನಾಡಿ ಆನ್ಸರ್ನ ಹೇಳಿದರೆ, ಉತ್ತರವನ್ನು ಹೇಳಿದರು. ಯಶೋಧರ ಚರಿತೆ ಎಂಬ ಈ ಒಂದು ಕೃತಿಯನ್ನ ರಚನಾ ಮಾಡಿದಂತಹ ರಚನಾಕಾರರು ಜನ್ನ. ಇವರು 1209 ಈ ಒಂದು ಯಶೋಧರ ಚರಿತೆ ಎಂಬ ಒಂದು ಕೃತಿಯನ್ನ ರಚನೆ ಮಾಡಿದ್ರು. ಹಾಗೆ ಜನ್ನ ಓರ್ವ ಜೈನ ಕವಿಯೂ ಕೂಡ ಆಗಿದ್ರು. ಹಲೋ, ಹಲೋ, ಹೇಳಿ ತಮ್ಮ ಹೆಸರು. ನಮಸ್ತೆ. ನಮಸ್ತೆ, ತಮ್ಮ ಹೆಸರು? ರುದ್ರಯ್ಯ ಅಂತ ಸರ್, ಮೂಡಿಯರಿಂದ ಮಾತಾಡ್ತಿರೋದು. ರುದ್ರಯ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ನಿಮಗೆ ಮುಂದಿನ ಪ್ರಶ್ನೆಯನ್ನ ಕೇಳ್ತೀನಿ. ಹೇಳಿ ಹೇಳಿ ಸರ್, ಹೇಳಿ ಸರ್. ಷಟ್ಪದಿಯ ಬ್ರಹ್ಮ ಕೇಳಿದಿರಾ? ರಾಘವಾಂಕ. ವೆರಿ ಗುಡ್. ಷಟ್ಪದಿಯ ಬ್ರಹ್ಮ ಎಂಬುದಾಗಿ ರಾಘವಾಂಕ ಇವರನ್ನ ಹೇಳ್ತೀವಿ. ಹಾಗೆ ಇವರು ಹರಿಶ್ಚಂದ್ರ ಕಾವ್ಯ ಅನ್ನೋದಾಗಿ ಒಂದು ಕಾವ್ಯವನ್ನ ರಚನೆ ಮಾಡ್ತಾರೆ. ಈ ಒಂದು ಕಾವ್ಯ ಷಟ್ಪದಿಯಿಂದಲೇ ಕೂಡಿತ್ತು. ಮುಂದಿನ ಪ್ರಶ್ನೆ ಕೇಳಲಾ? ಮರೆಯಲಾಗದ ಸಾಮ್ರಾಜ್ಯ ಎಂದು ಹೆಸರು ಮಾಡಿದ ಸಾಮ್ರಾಜ್ಯ ಯಾವುದು? ವಿಜಯನಗರ ಸಾಮ್ರಾಜ್ಯ. ವೆರಿ ಗುಡ್. ವಿಜಯನಗರ ಸಾಮ್ರಾಜ್ಯವನ್ನ ಮರೆಯಲಾಗದ ಸಾಮ್ರಾಜ್ಯ ಎಂಬುದಾಗಿ ಹೇಳ್ತೀವಿ. ಯಾಕೆ ಮರೆಯಲಾಗದ ಸಾಮ್ರಾಜ್ಯ ಅಂತ ಹೇಳ್ತೀವಿ ಅಂತ ಹೇಳಿ? ಇತಿಹಾಸದಲ್ಲಿ ಅವರು ರಸ್ತೆ ಬದಿಯಲ್ಲಿ ನಾಳೆ ಚಿನ್ನದ ನಾಣ್ಯ ಇಟ್ಟು ವ್ಯಾಪಾರ ಮಾಡ್ತಿದ್ರಲ್ಲ, ಆ ವಿಚಾರವಾಗಿ ಸರ್. ಹೌದು ಹೌದು, ಚಿನ್ನ ಮುತ್ತು ಹವಳಗಳನ್ನ ಸೇರುಗಳಲ್ಲಿ ಅಳತೆ ಮಾಡಿ ಮಾರಾಟ ಮಾಡ್ತಾ ಇದ್ರು. ಹಾಗೆ ಅಲ್ಲಿನ ಒಂದು ವಾಸ್ತುಶಿಲ್ಪ ಕಲ್ಲಿನ ರಥ, ಬೃಹತ್ತಾದ ಹಂಪಿಯ ವಿರೂಪಾಕ್ಷ ದೇವಾಲಯ, ಇದೆಲ್ಲವೂ ಕೂಡ ಮರೆಯಲಾಗದ ಸಾಮ್ರಾಜ್ಯ ಅನ್ನೋದಾಗಿ ಹೇಳುತ್ತೆ. ಹಾಗೆ ಮಹಾತ್ಮ ಗಾಂಧೀಜಿಯವರು ಕೂಡ ರಾಮರಾಜ್ಯ ಎಂಬುದಾಗಿಯೂ ಕೂಡ ವಿಜಯನಗರವನ್ನ ಕರೆದಿದ್ರು. ಹೌದು. ಈಗ ಮತ್ತೊಂದು ಪ್ರಶ್ನೆಯನ್ನ ಕೇಳ್ತೀನಿ. ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಹಾಡಿದ ಯುದ್ಧ ಯಾವುದು? ಹೇಳಿ, ಪ್ರಯತ್ನ ಪಡಿ. ಚೆನ್ನಾಗಿ ತಿಳ್ಕೊಂಡಿದ್ರ? ಹೌದು. ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಹಾಡಿದ ಯುದ್ಧ ಯಾವುದು? ಮರ್ತ್ಬಿಟ್ಟೆ ಸರ್, ನೆನಪಿತ್ತು. ಓಕೆ, ತುಂಬಾ ಚೆನ್ನಾಗಿ ಪ್ರಯತ್ನವನ್ನ ಪಟ್ಟಿದ್ದೀರಾ. ಪ್ರಯತ್ನ ಪಡಿ ಮುಂದಕ್ಕು. ಥ್ಯಾಂಕ್ ಯು. ಸ್ನೇಹಿತರೆ, ಮತ್ತೊಮ್ಮೆ ಪ್ರಶ್ನೆಯನ್ನ ಹೇಳುತ್ತಿದ್ದೇನೆ. ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಹಾಡಿದ ಯುದ್ಧ ಯಾವುದು? ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನಮ್ಮ ಕೇಳುಗರು ಹೇಳುತ್ತಾರೆ. ಹಾಗೆ ಅಲ್ಲಿಯವರೆಗೂ ಈ ಒಂದು ಗೀತೆಯನ್ನ ಕೇಳ್ತಾ ಇರಿ. ಸೊಂದು ಶುರುವಾಗಿದೆ ನಿನ್ನಿಂದಲೇ, ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ಈಗ ಬಂದಾಗಲೇ, ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ ನಾನಿಂತ ಶುರುವಾಗಿದೆ. ಸ್ನೇಹಿತರೆ, ನಾನು ಈಗ ಕೇಳಿದಂತಹ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಅಂತ್ಯ ಹಾಡಿದ ಯುದ್ಧ ಯಾವುದು ಎಂಬುದಾಗಿತ್ತು. ಇದಕ್ಕೆ ಉತ್ತರವನ್ನು ಹೇಳೋದಕ್ಕೆ ನಮ್ಮ ಸ್ನೇಹಿತರು ಕಾಯ್ತಾ ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ, ಹೇಳಿ, ತಮ್ಮ ಹೆಸರು? ಇದು ಶಿವಣ್ಣ ಸರ್. ಶಿವಣ್ಣ ಅವರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಗ್ಗುಂದ. ಹಾ, ಹಗ್ಗುಂದದ ಶಿವಣ್ಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ ಸರ್. ಹಾ, ಈಗ ನಿಮಗೊಂದು ಪ್ರಶ್ನೆಯನ್ನ ಕೇಳಿದ್ದೆ, ನೆನಪಿದೆಯಾ? ಕರೆಕ್ಟ್ ಆದಂತ ಉತ್ತರ, ತಾಳಿಕೋಟೆ ಯುದ್ಧದಿಂದ ವಿಜಯನಗರ ಸಾಮ್ರಾಜ್ಯ ಅನ್ನುವಂಥದ್ದು ಅಂತ್ಯ ಆಯ್ತು. ಈ ತಾಳಿಕೋಟೆ ಯುದ್ಧ ಯಾವಾಗ ನಡೀತು ಅಂತ ಹೇಳಿ, ನಿಮ್ಗೇನಾದ್ರೂ ವರ್ಷ ಗೊತ್ತಿದೆಯಾ? ಜನವರಿ 23, 1565 ಈ ತಾಳಿಕೋಟೆ ಯುದ್ಧ ಎಂಬುದಾಗಿ ನಡೆಯುತ್ತೆ. ಇಂದಿನ ವಿಜಯಪುರ ಜಿಲ್ಲೆ ಈ ಒಂದು ಜಿಲ್ಲೆಯಲ್ಲಿ ಈ ವಿಜಯನಗರ ಸಾಮ್ರಾಜ್ಯ ಅನ್ನೋದಾಗಿ ಸ್ಥಾಪನೆಯಾಗಿತ್ತು. ಹಾಗೆ ಈ ತಾಳಿಕೋಟೆ ಯುದ್ಧಕ್ಕೆ ಮಾಡಿದಂತಹ ವ್ಯಕ್ತಿ ಯಾರಪ್ಪ ಅಂತೇಳಿದ್ರೆ ರಾಮರಾಯ, ಕೇಳಿದಿರಾ? ಅಳಿಯ ರಾಮರಾಯ ಮತ್ತು ದಕ್ಷಿಣದ ಸುಲ್ತಾನರ ನಡುವೆ ಈ ತಾಳಿಕೋಟೆ ಯುದ್ಧ ನಡೆಯುತ್ತೆ. ಸರಿ, ಓಕೆ, ಉತ್ತರವನ್ನ ಕರೆಕ್ಟ್ ಆಗಿ ಹೇಳಿದ್ರ. ಮುಂದಿನ ಪ್ರಶ್ನೆಯನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೈಸೂರು ಅರಸರ ಮೂಲ ಪುರುಷ ಯಾರು? ಮೈಸೂರು ಅರಸರ ಮೂಲ ಪುರುಷ ಯಾರು? ಯಾವ್ದು ಗೊತ್ತಿಲ್ವಾ? ಸರಿ, ಹಾಗೆ ಕರೆ ಮಾಡ್ತಾ ಇರಿ. ನಿಮ್ಮ ಪ್ರಯತ್ನಕ್ಕೆ ಅಭಿನಂದನೆಗಳು. ಸ್ನೇಹಿತರೆ, ನಮ್ಮ ಈಗಿನ ಪ್ರಶ್ನೆ ಮೈಸೂರು ಅರಸರ ಮೂಲ ಪುರುಷ ಯಾರು ಎಂಬುದಾಗಿತ್ತು. ಕರೆ ಮಾಡಿ ನಮಗೆ ಸರಿ ಉತ್ತರವನ್ನ ತಿಳಿಸಿ, ಹಾಗೆ ಈ ಒಂದು ಗೀತೆಯನ್ನ ಕೇಳ್ತಾ ಇರಿ. ಇರುಳಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ, ಸರಿಯೇನು ಬೇಕಂತಲೇ ಮಾಡಿ ಏನೋ ಮೋಡಿ, ಇನ್ನೆಲ್ಲೋ ನೋಡುವ ಪರಿಯೇನು, ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ. ಸ್ನೇಹಿತರೆ, ನಮ್ಮ ಪ್ರಶ್ನೆ ಇದಾಗಿತ್ತು, ಮೈಸೂರು ಅರಸರ ಮೂಲ ಪುರುಷ ಯಾರು ಎಂಬುದಾಗಿತ್ತು. ಕರೆ ಮಾಡಿ ಆದಷ್ಟು ಬೇಗನೆ ಉತ್ತರವನ್ನು ತಿಳಿಸಿ. ನಮ್ಮ ದೂರವಾಣಿ ಸಂಖ್ಯೆ 2452258, ಎಸ್ಟಿಡಿ ಕ್ರಮಾಂಕ 08172. ಸೆಂದು ಕುಣಿದಾಡಿದೆ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. अधिक जानकारी और मदद के लिए टोल फ्री नंबर 1800-011-2356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ಸ್ನೇಹಿತರೆ, ನಿಮಗೆ ಇವತ್ತಿನ ಇತಿಹಾಸ ವಿಷಯದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಕೊನೆಗೆ ಕೇಳಿದಂತಹ ಪ್ರಶ್ನೆ ಮೈಸೂರು ಅರಸರ ಮೂಲ ಪುರುಷ ಯಾರು ಎಂಬುದಾಗಿತ್ತು. ಇದಕ್ಕೆ ಸರಿ ಉತ್ತರವನ್ನು ಹೇಳೋದಕ್ಕೆ ನಮ್ಮ ಸ್ನೇಹಿತರು ಕಾಯುತ್ತಿದ್ದಾರೆ. ಹಲೋ ಹಲೋ ಹಲೋ ಹೇಳಿ, ತಮ್ಮ ಹೆಸರು? ಯದುವೀರ್ ಒಡೆಯರ್ ಅಂತಲ್ವಾ? ಯದುವೀರ್ ಅಲ್ಲ, ಯದುರಾಯ ಅನ್ನೋದಾಗಿ. ಯದುರಾಯ ಒಡೆಯರ್. ಮೈಸೂರು ಅರಸರ ಮೂಲ ಪುರುಷ ಯದುರಾಯ ಎಂಬುದಾಗಿತ್ತು. ನಿಮ್ಮ ಹೆಸರು ಹೇಳಿ. ಸಿದ್ಧಾರ್ಥ್ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೂಡಿಗೆರೆಯಿಂದ. ವೆರಿ ಗುಡ್, ವೆರಿ ಗುಡ್. ಯದುರಾಯ ಅನ್ನೋ ವ್ಯಕ್ತಿ ಮೈಸೂರು ಅರಸರ ಮೂಲ ಪುರುಷ ಎಂಬುದಾಗಿ ಕರೆಸಿಕೊಳ್ತಾರೆ. ಹಾಗೆ ಇವರು ಯದುವಂಶದ ಸ್ಥಾಪಕರು ಕೂಡ ಆಗಿರ್ತಾರೆ. ಒಮ್ಮೆ ದ್ವಾರಕೆಯಿಂದ ತೀರ್ಥಯಾತ್ರೆಗಾಗಿ ಮೈಸೂರಿಗೆ ಬಂದಿದ್ರು. ಆಗ ಯದುವಂಶದ ಮೈಸೂರು ದೊರೆಗಳನ್ನ ಒಡೆಯರ್ ಎಂಬುದಾಗಿ ಗುರುತಿಸಲಾಗುತ್ತೆ. ಆ ಒಂದು ಸಂದರ್ಭದಲ್ಲೇ ಇವರು ಈ ಒಂದು ಮೈಸೂರಿನಲ್ಲಿ ಅರಸರ ಒಂದು ಸಂತತಿಯನ್ನ ಸ್ಥಾಪನೆ ಮಾಡ್ತಾರೆ. ಕೇಳಿಸ್ತಾ ಇದೆಯಾ? ನಿಮಗೀಗ ಮುಂದಿನ ಪ್ರಶ್ನೆಯನ್ನ ಕೇಳ್ತೀನಿ. ನವಕೋಟಿ ನಾರಾಯಣ ಎಂಬ ಬಿರುದು ಯಾವ ಅರಸನಿಗಿತ್ತು? ವಿಷ್ಣುವರ್ಧನ. ಉತ್ತರ ತಪ್ಪಾಗಿದೆ. ಇನ್ನೊಮ್ಮೆ ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ. ಕೃಷ್ಣದೇವರಾಜ. ಉತ್ತರ ತಪ್ಪಾಗಿದೆ. ಮತ್ತೊಮ್ಮೆ ಪ್ರಯತ್ನ ಪಡಿ. ಓಕೆನಾ? ಧನ್ಯವಾದಗಳು. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ ಇದಾಗಿದೆ. ನವಕೋಟಿ ನಾರಾಯಣ ಎಂಬ ಬಿರುದು ಯಾವ ಅರಸನಿಗಿತ್ತು? ಪ್ರಶ್ನೆಯನ್ನ ಕೇಳಿಸಿಕೊಂಡ್ರಿ ಅಲ್ವಾ? ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಯನ್ನ ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ. 2452258 ಎಸ್ಟಿಡಿ ಕ್ರಮಾಂಕ 08172. ಇದು ನಿಮ್ಮ ಪ್ರೀತಿಯ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ. ಸ್ನೇಹಿತರೆ, ನಮ್ಮ ಪ್ರಶ್ನೆ ಇದಾಗಿತ್ತು, ನವಕೋಟಿ ನಾರಾಯಣ ಎಂಬ ಬಿರುದು ಯಾವ ಅರಸನಿಗಿತ್ತು ಎಂಬುದಾಗಿ. ನಮ್ಮ ಸ್ನೇಹಿತರು ಉತ್ತರವನ್ನು ಹೇಳೋದಕ್ಕೆ ಕಾಯುತ್ತಿದ್ದಾರೆ. ಹಲೋ ಹಲೋ ಹಲೋ, ಹೇಳಿ, ತಮ್ಮ ಹೆಸರು? ಸರ್, ನನ್ನ ಹೆಸರು ಸಿದ್ಧಾರ್ಥ ಅಂತ. ಅದಕ್ಕೆ ಉತ್ತರ ಏನಂದ್ರೆ ಚಿಕ್ಕದೇವರಾಜ ಅಂತ. ಚಿಕ್ಕದೇವರಾಜ ಒಡೆಯರು ಇವರು ಇವರನ್ನ ನವಕೋಟಿ ನಾರಾಯಣ ಎಂಬುದಾಗಿ ಕರಿತಾ ಇದ್ರು. ಹಾಗೆ ಇವರ ಒಂದು ಆಳ್ವಿಕೆಯ ಕಾಲ 1672 1704. ಯಾಕೆ ಇವರನ್ನ ನವಕೋಟಿ ನಾರಾಯಣ ಎಂಬ ಬಿರುದು ಇವರಿಗೆ ಇತ್ತು ಅಂತೇಳಿದ್ರೆ, ಇವರ ಖಜಾನೆಯಲ್ಲಿ 9 ಕೋಟಿ ಹಣವು ಕೂಡ ಇತ್ತು. ಹಾಗೆ ಮೈಸೂರಿನ ಅಭಿವೃದ್ಧಿಗೆ, ಮೈಸೂರಿನ ರಾಜ್ಯದ ಇತಿಹಾಸದಲ್ಲಿ ತುಂಬಾ ಪ್ರಸಿದ್ಧರಾದಂತಹ ಅರಸ ಇವರಾಗಿದ್ರು. ನಾನಾ ವಿಧವಾದ ಅಭಿವೃದ್ಧಿಯ ಕೆಲಸ ಕಾರ್ಯಗಳನ್ನ ಚಿಕ್ಕದೇವರಾಜ ಒಡೆಯರವರು ಮಾಡಿದ್ರು. ಹಾಗಾಗಿ ಇವರನ್ನ ನವಕೋಟಿ ನಾರಾಯಣ ಎಂಬುದಾಗಿ ಕರೀತಾ ಇದ್ರು. ಕೇಳಿಸ್ತಾ ಇದೆಯಾ? ಸರಿಯಂತ ಕೇಳಿಸ್ತಿಲ್ಲ. ಮುಂದಿನ ಪ್ರಶ್ನೆಯನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಸರಿ ಸರ್. ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು? ಕನ್ನಡದ ಅತ್ಯಂತ ಹಳೆಯ ಶಾಸನ ಯಾವುದು? ಹಲ್ಮಿಡಿ ಶಾಸನ. ವೆರಿ ಗುಡ್. ಹಲ್ಮಿಡಿ ಶಾಸನ ಅನ್ನುವಂಥದ್ದು ಕನ್ನಡದ ಅತ್ಯಂತ ಹಳೆಯ ಶಾಸನ ಆಗಿದೆ. ಇದು ಎಲ್ಲಿದೆ ಹಲ್ಮಿಡಿ ಅನ್ನುವಂಥದ್ದು ಗೊತ್ತಿದೆಯಾ? ಹಲೋ, ಕೇಳಿಸ್ತಿಲ್ಲ. ಹಲ್ಮಿಡಿಯ ಶಾಸನ ಇರುವಂತಹ ಸ್ಥಳ ಯಾವುದು, ಎಲ್ಲಿದೆ ಅನ್ನೋದಾಗಿ ಗೊತ್ತಿದೆಯಾ? ಹಳೆಬೀಡು. ಹಳೆಬೀಡಲ್ಲ, ಇದು ನಮ್ಮ ಹಾಸನ ಜಿಲ್ಲೆಯ ಬೇಲೂರಿನ ಸಮೀಪದಲ್ಲಿದೆ. ಓಕೆನಾ? ಸರಿ, ಮುಂದಿನ ಪ್ರಶ್ನೆನ ಕೇಳಿಸ್ಕೊಳ್ಳಿ. ಕನ್ನಡದ ಮೊದಲ ದೊರೆ ಯಾರು? ಮೊದಲ ದೊರೆ. ಕನ್ನಡದ ಮೊದಲ ದೊರೆ ಯಾರು? ಸರಿ, ಇದಕ್ಕೆ ಎಲ್ಲೋ ನೈನ್ ಸೈಡ್ ಅಲ್ಲಿ ಕೇಳಿದ್ದೆ, ಗೊತ್ತಾಗ್ತಿಲ್ಲ. ನೆನಪಿಸ್ಕೊಳ್ಳಿ, ನೆನಪಿಸ್ಕೊಳ್ಳಿ. ಏನ್ ಮಾಡ್ತಿರೋದು ಸಿದ್ಧಾರ್ಥ ಅವರು? ನಾನೀಗ ಸರ್ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಿರೋದು. ವೆರಿ ಗುಡ್, ತುಂಬಾನೇ ಟಚ್ ಅಲ್ಲಿ ಇದ್ದೀರಾ, ಇತಿಹಾಸದ ಬಗ್ಗೆ ತುಂಬಾ ಓದ್ತಾ ಇರ್ತೀರಾ. ಕನ್ನಡದ ಮೊದಲ ದೊರೆ ಯಾರು? ಮೊದಲ ದೊರೆ ಪ್ರಯತ್ನ ನೆನಪಾಗ್ತಿಲ್ಲ. ನೆನಪಾಗ್ತಿಲ್ವಾ? ಸರಿ, ನಮ್ಮ ಸ್ನೇಹಿತರು ಬಹುಶಃ ಸರ್ಚ್ ಮಾಡೋದಕ್ಕೆ ಹೋದ್ರು ಅನ್ಸುತ್ತೆ. ಕನ್ನಡದ ಮೊದಲ ದೊರೆ ಯಾರು ಎಂಬುದಾಗಿ ಹುಡುಕೇ ಬಿಡೋಣ, ಆನ್ಸರ್ನ ಹೇಳೇ ಬಿಡೋಣ ಅನ್ನೋದಾಗಿ ಹುಡುಕ್ತಾ ಇದ್ದಾರೆ. ಸರಿ, ನಮ್ಮ ಉಳಿದ ಸ್ನೇಹಿತರು ಕೂಡ ಈ ಇದಕ್ಕೆ ಉತ್ತರವನ್ನ ಹುಡುಕಿ ಆದಷ್ಟು ಬೇಗನೆ ಉತ್ತರವನ್ನ ನಮಗೆ ಕರೆ ಮಾಡಿ ತಿಳಿಸಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳನ್ನ ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ. 2452258. ಹಲೋ ಹಲೋ, ಹೇಳಿ, ಮಾತನಾಡಿ. ಹಲೋ, ಇವತ್ತು ಸ್ವಲ್ಪ ತಾಂತ್ರಿಕ ಸಮಸ್ಯೆ ಇದೆ, ಹಾಗಾಗಿ ಒಂದೇ ಲೈನ್ ಕನೆಕ್ಟ್ ಆಗ್ತಿದೆ ತಮಗೆ. ಹಾಗಾಗಿ ಯಾರು ಕೂಡ ಬೇಸರವನ್ನು ವ್ಯಕ್ತಪಡಿಸಬೇಡಿ, ಪ್ರಯತ್ನವನ್ನ ಪಡಿ. ಯಾರಿಗೆ ನಮ್ಮ ದೂರವಾಣಿ ಕರೆ ಸಿಗುತ್ತೋ ಅವರು ಸರಿಯಾದಂತಹ ಉತ್ತರವನ್ನ ಹೇಳಿ. ಹಲೋ ಹಲೋ ಸರ್, ಗೀತಾ ಅಂತ. ಗೀತಾ ಅವರೇ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ, ನಾನು ಕೊನೆಯದಾಗಿ ಪ್ರಶ್ನೆಯನ್ನ ಕೇಳಿದ್ದಂಥದ್ದು ಕನ್ನಡದ ಮೊದಲ ಅರಸ ಅಥವಾ ದೊರೆ ಯಾರು ಎಂಬುದಾಗಿ. ಮಯೂರ ವರ್ಮ. ವೆರಿ ಗುಡ್, ಮಯೂರ ವರ್ಮ ಸರಿಯಾದಂತಹ ಒಂದು ಉತ್ತರ. ಇವರು ಯಾವ ರಾಜ ವಂಶಕ್ಕೆ ಸೇರಿದವರು ಅನ್ನೋದಾಗಿ ಗೊತ್ತಿದೆಯಾ? ಗೊತ್ತಿದೆಯಾ? ಕದಂಬರು ಸರ್. ಬನವಾಸಿಯ ಕದಂಬರ ಮೂಲ ವ್ಯಕ್ತಿಯನ್ನ ನಾವು ಮಯೂರ ವರ್ಮ ಎಂಬುದಾಗಿ ಹೇಳ್ತೀವಿ. ಇವರ ಒಂದು ಆಳ್ವಿಕೆಯ ಕಾಲ ಕ್ರಿಸ್ತಶಕ 345-365 ಆಗಿತ್ತು. ಸರಿ, ಈಗ ನಿಮಗೆ ಮುಂದಿನ ಪ್ರಶ್ನೆನ ಕೇಳ್ತೀನಿ. ಯಾರನ್ನು ಕನ್ನಡದ ಕಾಳಿದಾಸ ಅಥವಾ ಅಭಿನವ ಕಾಳಿದಾಸ ಎಂದು ಕರೆಯುತ್ತಾರೆ? ಬಸವಪ್ಪ ಶಾಸ್ತ್ರಿಗಳು. ಬಸವಪ್ಪ ಶಾಸ್ತ್ರಿ ಅವರನ್ನ ಅಭಿನವ ಕಾಳಿದಾಸ ಅಥವಾ ಕನ್ನಡದ ಕಾಳಿದಾಸ ಎಂಬುದಾಗಿ ಕರೀತಾರೆ. ನಿಮಗೆ ಯಾರೋ ಸಹಾಯವನ್ನ ಮಾಡ್ತಾ ಇದ್ದಾರೆ? ಹ್ಞೂ ಸರ್, ನಮ್ ಸರ್ ಸರ್. ವೆರಿ ಗುಡ್, ವೆರಿ ಗುಡ್. ಅವರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸಿ. ಹಾಗೆ ಬಸವಪ್ಪ ಶಾಸ್ತ್ರಿ ಅವರ ಜನನ 2/5/1843 ಆಗತ್ತೆ. ಹಾಗೆ ಇವರು 10ನೇ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರ ಆಸ್ಥಾನ ಕವಿಯೂ ಸಹ ಆಗಿರ್ತಾರೆ. ಓಕೆ, ಮುಂದಿನ ಪ್ರಶ್ನೆ ನಿಮಗಾಗಿ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವ ನಗರವನ್ನ ಕರೆಯುತ್ತಾರೆ? ಪ್ರಯತ್ನ ಪಡಿ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವ ನಗರವನ್ನ ಕರೆಯುತ್ತಾರೆ? ನೀವು 2 ಪ್ರಶ್ನೆಗೆ ಉತ್ತರವನ್ನ ಸರಿಯಾದಂತಹ ಉತ್ತರವನ್ನ ಹೇಳಿರೋದ್ರಿಂದ ನಿಮಗೆ 3 ಪ್ರಯತ್ನವನ್ನ ಕೊಡ್ತೀನಿ, 1 ಪ್ರಯತ್ನ ಆಗಿದೆ. ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವ ನಗರವನ್ನ ಕರೆಯುತ್ತಾರೆ? ಕೇಳಿಸ್ತಾ ಇದೆಯಾ ಪ್ರಶ್ನೆ? ಹೇಳಿ. ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಈ ನಗರ. ಚಿಕ್ಕಬಳ್ಳಾಪುರ ಜಿಲ್ಲೆ. ಹೌದು. ಸರಿ, ನಿಮ್ಮ ಪ್ರಯತ್ನಕ್ಕೆ ಧನ್ಯವಾದಗಳು. ಬೆಂಗಳೂರು ಸರ್. ಸರಿ, ಉತ್ತರವನ್ನ ನಮ್ಮ ಉತ್ತರವನ್ನ ಸರಿಯಾದಂತಹ ಉತ್ತರವನ್ನ ನಮ್ಮ ಇನ್ನೋರ್ವ ಸ್ನೇಹಿತರು ಹೇಳ್ತಾರೆ. ಧನ್ಯವಾದಗಳು. ಸ್ನೇಹಿತರೆ, ನಾನೀಗ ಕೇಳಿದಂತಹ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವ ನಗರವನ್ನ ಕರೆಯುತ್ತಾರೆ? ಇದಕ್ಕೆ ಆದಷ್ಟು ಬೇಗನೆ ಸರಿಯಾದಂತಹ ಉತ್ತರವನ್ನ ಹೇಳಿ. ನಮ್ಮ ದೂರವಾಣಿ ಸಂಖ್ಯೆ 2452258, ಎಸ್ಟಿಡಿ ಕ್ರಮಾಂಕ 08172. ಸ್ನೇಹಿತರೆ, ಇಂದಿನ ರಸಪ್ರಶ್ನೆಯಲ್ಲಿ ಇತಿಹಾಸದ ವಿಷಯದ ಕುರಿತು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಹಾಗೆ ಕೊನೆಯದಾಗಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಎಂಬುದಾಗಿ ಪ್ರಶ್ನೆಯನ್ನು ಕೇಳಿದ್ವಿ. ಇದಕ್ಕೆ ಸರಿಯಾದಂತಹ ಉತ್ತರ ವಿದುರಾಶ್ವಥ. ಈ ಒಂದು ನಗರ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ. ಇಲ್ಲಿ April 25, 1938 ಭಾರತದ ಸ್ವಾತಂತ್ರ್ಯ ಸತ್ಯಾಗ್ರಹಿಗಳ ಮೇಲೆ ಗೋಲಿಬಾರ್ ಮಾಡಲಾಗಿತ್ತು. ಪಂಜಾಬ್ನಲ್ಲಿ ಯಾವ ರೀತಿಯಾಗಿ ಸ್ವಾತಂತ್ರ್ಯ ಸತ್ಯಾಗ್ರಹಿಗಳ ಮೇಲೆ ಗೋಲಿಬಾರ್ ಮಾಡಲಾಗಿತ್ತು, ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕದ ವಿದುರಶ್ವತ್ಥದಲ್ಲೂ ಕೂಡ ಇಲ್ಲಿ ಗೋಲಿಬಾರನ್ನು ಮಾಡಲಾಗಿತ್ತು. ಹಾಗಾಗಿ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂಬುದಾಗಿ ವಿದುರಶ್ವತ್ಥವನ್ನು ಕರೀತೀವಿ. ಸರಿ ಸ್ನೇಹಿತರೆ, ಇದುವರೆಗೂ ನಮ್ಮ ನಿಲಯದಿಂದ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ ಎಲ್ಲಾ ಕೇಳುಗರಿಗೂ ಹಾಗೂ ಸರಿ ಉತ್ತರ ತಿಳಿಸಿದ ಎಲ್ಲಾ ಸ್ನೇಹಿತರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಒದಗಿಸಿದವರು ಕೆಎಸ್ ನಾಗರಾಜು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದು ನಿಮ್ಮ ಪ್ರೀತಿಯ ರೇಡಿಯೋ ಗೆಳೆಯ ಡಾ ಮಂಜುನಾಥ್ ಕೆಎಂ. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ವೇಳೆ ಸರಿಯಾಗಿ 6:12. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಜಿಲ್ಲಾ ವಾರ್ತಾಪತ್ರ. 6:51 ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಫಲಸಿರಿ ತೋಟಗಾರಿಕಾ ಬೆಳೆಗಳ ಸಮಗ್ರ ಚಟುವಟಿಕೆ ಕುರಿತ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಗಳಲ್ಲಿ ಹನಿ ನೀರಾವರಿ ಅಳವಡಿಕೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು ಈ ಕುರಿತು ಹಾಸನದ ತೋಟಗಾರಿಕಾ ಇಲಾಖೆಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ಯತೀಶ್ ಎಸ್ಎಂ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂಧನ್. 7:21 7:45 ಮತ್ತು 8:30 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ರಾತ್ರಿ 8:00 ಯುವವಾಣಿ ಯುವ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಕೋಮಲ್ ಕೆಪಿ. 9:15 ಕನ್ನಡದಲ್ಲಿ ಭಾಷಣ, 9:30 ಭಾವನ ಅಂತರಾಳದ ಹೂಬನ, ಪ್ರಸ್ತುತಿ ಎಂ ಶಿವಕುಮಾರ್. 10:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಾಟಕ ಶರ್ಮಿಷ್ಠೆ, ರಚನೆ ಎಜಿ ಗೋಪಾಲಕೃಷ್ಣ, ನಿರ್ಮಾಣ ಡಾ ಎನ್ ಸುಧೀಂದ್ರ. 10:30 ಮ್ಯೂಸಿಕ್ ಮ್ಯಾಗಜೀನ್ ಕಲಾ ಸಂಪನ್ನರು ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ವಿಶೇಷ ಸ್ವರ ಸರಣಿಯಲ್ಲಿ ರಂಗಭೂಮಿಯ ಉತ್ತುಂಗ ಶೃಂಗ ಬಿವಿ ಕಾರಂತರಂಗ ಸಿಂಧು, ರಚನೆ ಪರಿಕಲ್ಪನೆ ಮತ್ತು ನಿರ್ಮಾಣ ಎಂಆರ್ ಸತ್ಯನಾರಾಯಣ. ಇನ್ನು ನಾಳಿನ ಪ್ರಸಾರದಲ್ಲಿ 6:10 ಚಿಂತನ ಡಾಕ್ಟರ್ ಗೀತಾ ಎನ್ ಅವರಿಂದ, 6:15 ಸ್ತುತಿಮಲ್ಲಿಕ ಭಕ್ತಿಗೀತೆಗಳ ಕಾರ್ಯಕ್ರಮ, 6:45 ರೈತರಿಗೆ ಸಲಹೆ, 6:50 ಮತ್ತು 7:15 ನಮ್ಮ ನಿಲಯದಿಂದ